60,000 ಖರ್ಚಾಗ್ತದೆ ಒಂದು ಸಾರಿಗೆ, ಮತ್ ಪುನಃ ಅದು ಅಷ್ಟೇ ವೇಗವಾಗಿ ಬರ್ತದೆ. ಅದಕ್ಕಿಂತ ರೌಂಡ್ ಅಪ್ ಸ್ಪ್ರೇ ಮಾಡಬೇಕು ಅಂತ ಹೇಳುವಂತ ಅದು ಏನು ಸಹಜ ಆಗಿಬಿಟ್ಟಿದೆ. ಆದರೆ ಅದರಿಂದ ಆಗಿರುವಂಥ ಅದರಿಂದ ಆಗುವಂಥ ದುಷ್ಪರಿಣಾಮ, ಅಲ್ಲಿರುವ ಜೀವ ವೈವಿಧ್ಯ, ಎರೆಹುಳ, ಯಾವುದು ಸಹಜವಾಗಿ ಕೆಲಸ ಮಾಡುವಂಥ ಜೀವಿಗಳಿದ್ದಾವೆ ಅವುಗಳೆಲ್ಲ ನಾಶ ಆಗ್ತದೆ. ಇದಕ್ಕೆ ಕೃಷಿಕ ಪ್ರಯೋಗ ಮಾಡಬೇಕು. ಎ ಪಿ ಚಂದ್ರಶೇಖರ್ ರೀತಿಯವರ ತೋಟಗಳು ಏನು ವೈವಿಧ್ಯ ಏನಿದೆ ಇದನ್ನು ಹೆಚ್ಚು ಮಾಡಿದರೆ ಎರಡು ರೀತಿಯಲ್ಲೂ ಜಲ ನಮ್ಮ ದೃಷ್ಟಿಯಲ್ಲಿ ಒಂದು ಸಂಪತ್ತು. ಅದು ಅವರಲ್ಲಿ ಅವರು ಮಾತಾಡ್ತಾ ಹೇಳಿದರು, 5 ಮೀಟರ್ ಅಡಿಯಲ್ಲಿ ಜಲ ಇದೆ, ಸುತ್ತಮುತ್ತ 300-400 ಫೀಟ್ ಹೋದರೂ ನೀರಿಲ್ಲ. ಅತ್ಯಂತ ಕಡು ಬೇಸಗೆಯಲ್ಲಿ 10 ಮೀಟರ್ ಹೆಚ್ಚು ಆಳ ಅಂದರೆ ಅಷ್ಟಕ್ಕೆ ಹೋಗ್ತದೆ. ಅಂದರೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮತ್ತು ಆ ಮಣ್ಣಿನ ಜೀವಂತಿಗೆ, ಅದರಲ್ಲಿರುವ ಜೀವ ವೈವಿಧ್ಯಗಳು ಕೃಷಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದು. ಇದೆಲ್ಲವೂ ವೈವಿಧ್ಯ ಇದ್ದಾಗ, ಈ ಥರದ ಕಳೆಗಳಿದ್ದಾಗ ಇದು ಸಾಧ್ಯ ಆಗ್ತದೆ. ಆಮೇಲೆ ಈಗ ಕೃಷಿ ತ್ಯಾಜ್ಯವನ್ನು ಮರುಬಳಕೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ, ಹೊರಗಿನಿಂದ ತರುವಂತಹ ಒಳಸುರಿಗಳನ್ನು ಸಾಧ್ಯವಷ್ಟು ಕಡಿಮೆ ಮಾಡಬೇಕು ಅಥವಾ ಇಲ್ಲವಾಗಿಸಬೇಕು, ಕೃಷಿ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಬೇಕು ಅನ್ನುವಂಥದ್ದು. ಕೃಷಿ ತ್ಯಾಜ್ಯ ಅಂತ ಹೇಳಿದಾಗ ಸಹಜವಾಗಿ ಅದರ ಬುಡಕ್ಕೆ ಬಿದ್ದದ್ದನ್ನು, ಈಗ ಅಡಿಕೆ ಕೃಷಿಯಲ್ಲೂ ನನ್ನ ಕಳೆದ 10 ವರ್ಷಗಳಿಂದ ಅದರ ಮಡಲು ಸೋಗೆ ಏನು ಬೀಳ್ತದೆ ಅದನ್ನು ಕತ್ತರಿಸುವುದಿಲ್ಲ, ಎಲ್ಲಿ ಬಿದ್ದಿದೆ ಅಲ್ಲೇ ಇರ್ತದೆ. ಹೆಕ್ಲಿಕ್ಕೆಲ್ಲ ಸಮಸ್ಯೆ ಆಗುದಿಲ್ಲ, ಏನು ಸಮಸ್ಯೆ ಆಗುದಿಲ್ಲ. ಯಾಕಂದ್ರೆ ನಾವು ಚಪ್ಪಲಿಯನ್ನು ಹಾಕದೇ ಇದ್ರೆ, ಚರ್ಕ ಇವರು ಪುರುಷೋತ್ತಮ ರಾಯರು ಅದೇ ನಿಮ್ಮ ಬರೀ ಕಾಲಿನಿಂದ ಪ್ರತಿ ಇಂಚು ಮಣ್ಣನ್ನು ಮೆಟ್ಟಿದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ಎ ಪಿ ಚಂದ್ರಶೇಖರ್ ಕೃಷಿ ಭೂಮಿಯಲ್ಲೂ ವಾಕ್ ಬ್ಯಾರ್ ಫೀಲ್ ದಿ ನೇಚರ್ ಅಂತ ಒಂದು ಕಡೆ ಬರೆದಿಟ್ಟಿದ್ದಾರೆ. ಅಂದರೆ ನಮಗೆ ಆ ಥರ ಚಪ್ಪಲಿ ಇಲ್ಲದಿದ್ದಾಗ ನಮಗೆ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಕಾಲಿಗೆ ಕೈಗೆ ಇಲ್ಲದಿದ್ದರೆ, ಕಣ್ಣಿಗೆ ಇಲ್ಲದಿದ್ದರೆ ಕಾಲಿಗಾದರೂ ತಗಲಿ ಗೊತ್ತಾಗ್ತದೆ. ಹಾಗೂ ಕೆಲವು ಮೊಳಕೆ ಬಂದರೆ ಅದು ಸಹಜವಾಗಿ ಮೊಳಕೆ ಬರಲಿ, ತೊಂದರೆ ಇಲ್ಲ, ಅದೇನು ಅದರಿಂದ ನಷ್ಟ ಆಗೋದಿಲ್ಲ. ಈ ಮಳೆ ನೀರನ್ನು ಇಂಗಿಸುವ ದೃಷ್ಟಿಯಲ್ಲಿ ಈ ಜೀವ ವೈವಿಧ್ಯತೆ ಎಷ್ಟರ ಮಟ್ಟಿಗೆ ನೆರವಾಗ್ತದೆ? ಮಳೆ ನೀರಿನ ಇಂಗುವ ದೃಷ್ಟಿಯಿಂದ ಕಳೆಗಳು ಪೂರಕ ಆಗ್ತದೆ, ವೈವಿಧ್ಯಗಳು ಪೂರಕ ಆಗ್ತದೆ. ಕಾಡು ಎಲ್ಲಿ ಕೂಡ ಇಂಗುಗುಂಡಿ ಅಥವಾ ಕೃಷಿ ಹೊಂಡ ಮಾಡಿದ್ರಿಂದ ಎಲ್ಲೂ ನದಿ ಹುಟ್ಟಿದೆ ಅಂತ ಹೇಳುವಂಥದ್ದು ಇಲ್ಲ. ಆದರೆ ಇವತ್ತು ಇಲಾಖೆಗಳು ಅದನ್ನು ಯಾಕೆ ಪ್ರೋತ್ಸಾಹ ಕೊಡ್ತಾವಂದರೆ ಅದರಲ್ಲಿ ಏನಾದರೂ ವ್ಯತ್ಯಾಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಕಾಡಿದ್ದಲ್ಲಿ ಅದು ಸಾಧ್ಯ ಆಗ್ತದೆ ನೀರಿಂಗುವಂಥದ್ದು. ಹಿಂದೆ ನಮ್ಮಲ್ಲಿ ನಾಗಬನ ಅಂದರೆ ಅದೊಂದು ನೀರು ವಾಟರ್ ಹಾರ್ವೆಸ್ಟಿಂಗಿನ ಅದೊಂದು ದೊಡ್ಡ ಚೆನ್ನಾಗಿರುವಂಥ ಮಾದರಿ. ಆದರೆ ಇದು ಈಗ ಅದು ಕೂಡ ಕಾಂಕ್ರೀಟ್ ಕಾಡುಗಳಾಗಿದ್ದಾವೆ. ಕೊಡಗಿನಲ್ಲಿ ದೇವರ ಕಾಡು, ದೇವರ ಕಾಡು ಅಂತ ಹೇಳ್ತಾರೆ. ಹಾಗೆ ಮನುಷ್ಯ ಅಲ್ಲಿ ಪ್ರವೇಶ ಮಾಡಲಿಲ್ಲ, ಹಸ್ತಕ್ಷೇಪ ಮಾಡಲಿಲ್ಲ ಅಂತ ಹೇಳುವಂಥ ಕಾಡು ಕೂಡ ಕೃಷಿ ಭೂಮಿಯ ಒಂದು ಭಾಗದಲ್ಲಿ ಇರಬೇಕು. ಇವತ್ತು ಕೃಷಿಯ ವಿಸ್ತಾರ ಆಗಬೇಕು, ಕೃಷಿ ನೀತಿಯ ಕಾರಣಕ್ಕೂ ಅದನ್ನು ನಾಶ ಮಾಡಲಿಕ್ಕೆ ಹೊರಡ್ತಾರೆ. ನಿಮ್ಮಲ್ಲಿ ಎಷ್ಟು ಭೂಮಿ ಇದೆ ಅದರಲ್ಲಿ ಅಕ್ರಮ ಸಕ್ರಮ ಅಂತ ಆದರೆ ಅದರಲ್ಲಿ ಕೃಷಿ ಇಲ್ಲ ಅಂತಾದರೆ ಸರ್ಕಾರ ವಾಪಸ್ ಪಡ್ಕೊಳ್ತದೆ. ಈ ಥರ ಸರ್ಕಾರದ ಕೃಷಿ ನೀತಿ ಕೂಡ ಇವತ್ತು ಈ ಥರದ ಸಹಜ ಕೃಷಿಗೆ ವಿರುದ್ಧವಾಗಿದೆ, ಜಲ ಸಂರಕ್ಷಣೆಗೆ ವಿರುದ್ಧ ಆಗಿದೆ. ಕೊನೆಯ ಪ್ರಶ್ನೆ ಅಂತಂದರೆ, ಬಹುಶಃ ಸೀಸನಲ್ ಫ್ರೂಟ್ಸ್ ಅಥವಾ ಸೀಸನಲ್ ತರಕಾರಿ ಅಂತ ಹೇಳ್ತೀವಿ, ಆ ಸಮಯಕ್ಕೆ ಸರಿಯಾಗಿ ಮಾತ್ರ ಅದನ್ನು ತಿನ್ನಬೇಕು, ವರ್ಷಪೂರ್ತಿ ತಿನ್ನಬಾರದು ಅಂತ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳಿ, ಈ ನಿಟ್ಟಿನಲ್ಲಿ ಏನು ಮಾಡ್ಬೋದು? ಬಹುಶಃ ಈಗ ಆ್ಯಪಲ್ನಂಥದ್ದು ವರ್ಷಪೂರ್ತಿ ಸಿಗ್ತದೆ, ಅದು ನಮ್ಮ ಆರೋಗ್ಯಕ್ಕೆ ಪೂರಕವ ಮಾರಕವ? ಆರೋಗ್ಯದ ದೃಷ್ಟಿಯಿಂದ ನೀವು ಹೇಳಿದಾಗೆ ಯಾವ ಯಾವ ಋತುವಿನಲ್ಲಿ, ಋತುಚರ್ಯೆ ದಿನಚರ್ಯೆ ಅಂತ ಹೇಳ್ತಾರೆ, ಋತುವಿನಲ್ಲಿ ಯಾವುದನ್ನು ತಿನ್ನಬೇಕು ಅಂತ ಹೇಳುವಂಥದ್ದು ಇದ್ದೇ ಇದೆ. ಹಲಸಿನ ಹಣ್ಣಿಗೆ ಒಂದು ಸೀಸನ್, ಮಾವಿನ ಹಣ್ಣಿಗೆ ಒಂದು ಸೀಸನ್. ಹೌದು, ಈಗ ಆಲ್ ಸೀಸನ್ ಹಲಸಿನ ಹಣ್ಣುಗಳು ಬಂದಿದ್ದಾವೆ, ಅದು ಎಷ್ಟು ಪೂರಕ ಮಾರಕ ಆದರೆ ಈ ರಾಸಾಯನಿಕ ಹಾಕಿದ್ದಕ್ಕಿಂತ ಅದು ಪರವಾಗಿಲ್ಲ ಅಂತ ಹೇಳ್ಬೋದು ಬಿಟ್ಟರೆ. ಆದರೆ ಈ ಥರದ ವೈವಿಧ್ಯಗಳನ್ನು ಬೆಳೆಯುವಂಥದ್ದು, ಆ ಪ್ರಯೋಗಗಳು ನಮ್ಮ ಕರ್ನಾಟಕದಲ್ಲೂ ಕೃಷಿ ಬ್ರಹ್ಮಾಂಡ ಅಂತ ಮಂಡ್ಯದ ಪಕ್ಕ ನಡೆದಿದೆ ಅಂತ ಒಂದು ಪತ್ರಿಕೆಯಲ್ಲಿ ಓದಿದ್ದೆ. ಆದರೆ ಮಹಾರಾಷ್ಟ್ರದ ಕನೇರಿ ಮಠ ಅಲ್ಲಿಯ ಸ್ವಾಮೀಜಿ ಕಡಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದು ಪ್ರಯೋಗ ಮಾಡಿದ್ದಾರೆ. 2 ದನಗಳು ಇದ್ದು 5 ಜನರ ಕುಟುಂಬ 1 ಎಕರೆ ಭೂಮಿಯಲ್ಲಿ ಏನೆಲ್ಲ ಬೇಕು ಆಹಾರದ ಬೆಳೆ ಅದನ್ನೆಲ್ಲ ಬೆಳೀತಾರೆ. ಆ ಥರ ಲಾಕ್ಪತಿ ಕೇತ್ ಅಂತಲೇ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ವೈವಿಧ್ಯಗಳು, ಕಷಾಯಕ್ಕೆ ಬೇಕಾದ ಹುಲ್ಲಿನಿಂದ ಹಿಡಿದು ರಾಗಿ ಎಲ್ಲವೂ ದವಸ ಧಾನ್ಯ ಎಲ್ಲವನ್ನ ಆ 1 ಎಕರೆಯಲ್ಲಿ ಬೆಳೆದಿದ್ದಾರೆ. ಗೋ ಆಧಾರಿತ ಕೃಷಿ ಮಾಡಿದ್ದಾರೆ. ಅದು ಮಾಡಿ ರೈತನ ಖರ್ಚನ್ನೆಲ್ಲ ಕಳೆದು ಅವರಿಗೆ ವರ್ಷಕ್ಕೆ 130,000 ರೂಪಾಯಿ ಅಷ್ಟು ಉತ್ಪನ್ನ ಮಾರಾಟಕ್ಕೆ ಸಿಗ್ತಾ ಇದೆ. ಈ ತರ ವೈವಿಧ್ಯಗಳು, ಸ್ವಾವಲಂಬಿ ಸಣ್ಣ ಕೃಷಿ ಭೂಮಿಗಳು ಮಾಡುವಂಥವ್ರು ಅನೇಕರಿದ್ದಾರೆ. ಆ ಥರದ ಪ್ರಯೋಗ ರೈತ ಸ್ವತಃ ಮಾಡಬೇಕು. ಹತ್ತಿರದ ಆ ಥರ ಸಾಧನೆ ಮಾಡಿದಂಥ ರೈತನನ್ನು ನೋಡಬೇಕು, ಆಗ ವಿಶ್ವಾಸ ಬರುತ್ತೆ. ನಾನಾಗಲೇ ಹೇಳಿದಂಥ ಮೋಹನ್ ಬಾಳ್ತಿಲ್ಲ ಅವರನ್ನು ನೋಡಿದ ಮೇಲೆ ನಂಗೆ ಈ ವರ್ಷದಿಂದ ಸ್ಪ್ರೇ ಮಾಡೋದಿಲ್ಲ ಅಂತ ಹೇಳೋದನ್ನು ನಿಶ್ಚಯ ಮಾಡಿದ್ದೇನೆ. ಅಡಿಕೆಗೆ ಅಡಿಕೆ ಕೊಯ್ಲು ಕಳೆದ 13 ವರ್ಷಗಳಿಂದ ಮಾಡಲಿಲ್ಲ. ಇತ್ತೀಚೆಗೊಬ್ಬರು ಪುಸ್ತಕ ಬರೆದ್ರು, ಶ್ರಮ ಸಂಸ್ಕೃತಿಗೆ ಶರಣೆಂದವರು ಅಂತ.

ಕಡಲ ಹಾರಿದನು ಸೀತೆಗಾಗಿ, ಸೇತುವೆ ಕಟ್ಟಿದ ರಾಮನಿಗಾಗಿ. ಕಡಲ ಹಾರಿದನು ಸೀತೆಗಾಗಿ, ಸೇತುವೆ ಕಟ್ಟಿದ ರಾಮನಿಗಾಗಿ. ಬೆಟ್ಟ ಹೊತ್ತ ಲಕ್ಷ್ಮಣನಿಗಾಗಿ, ಪ್ರಭು ಚರಣದಿ ಶಿರಬಾಗಿದ ತನಗಾಗಿ. ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾ. ರಾಮಚಂದ್ರನಿಗೆ ಪ್ರೀತಿ ಪಾತ್ರನು ವಾಯುದೇವ.